ಅವರ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಮಣ್ಣಿನಿಗೆ ಒಂದು ಜೀವ ಇದೆ, ಮಣ್ಣೇ ಒಂದು ಜೀವಾಧಾರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮಣ್ಣಿನ ಬಗ್ಗೆ ಹೇಳ್ಬೇಕಂದ್ರೆ ಇದು ಮಣ್ಣು ಮಣ್ಣಲ್ಲ ಅದು ಚಿನ್ನ, ಮಣ್ಣು ಮಣ್ಣಲ್ಲ ಅದು ಸೃಷ್ಟಿಯ ಮೂಲ, ಮಣ್ಣು ಮಣ್ಣಲ್ಲ ಅದು ಹುಟ್ಟು ಸಾವಿನ ಸಾನ್ನಿಧ್ಯ, ಮಣ್ಣು ಮಣ್ಣಲ್ಲ ಅದು ಇಹಪರದ ಸಾವಯವ ಕೊಂಡಿ, ಮಣ್ಣೇ ಜೀವ ಮಣ್ಣೇ ಭಾವ ಮಣ್ಣೇ ಬದುಕು. ಈ ಥರ ನಮ್ಮ ರೈತ ಯಾವಾಗೂ ತಿಳ್ಕೊಂಡು ಈ ಆಕಾಶ ಆಮೇಲೆ ಈ ಭೂಮಿ ನೋಡಿಕೊಂಡು ವ್ಯವಸಾಯ ಮಾಡ್ತಾ ಇರ್ತಾನೆ. ಆದರೆ ನಮ್ಮ ರೈತ ಮಹಿಳೆ ನೋಡಿ ಯಾವ ರೀತಿ ಮಣ್ಣಿಗೆ ಒಂದು ಸಂಸ್ಕಾರವಾಗಿ ನಮ್ಮರಿಸುತ್ತಾ ಯಾವ ರೀತಿ ಹೇಳ್ತಾರೆ ಅಂತಂದರೆ, ಬೆಳಗಾನ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎದ್ದೊಂದು ಗಳಿಗೆ ನೆನೆದಾಣ. ನೋಡಿ ಎಷ್ಟೊಂದು ಒಂದು ಅಂತಃಕರಣದಿಂದ ರೈತ ಮಹಿಳೆ ಭೂಮಿಗೆ ಒಂದು ನಮಸ್ಕರಿಸುತ್ತಾ ಬೆಳಗಿನ ಕಾರ್ಯಗಳನ್ನ ಮಾಡಿಕೊಳ್ತಾರೆ. ಹಾಗಾದ್ರೆ ಬರೀ ರೈತ ಮಹಿಳೆ ರೈತರಿಗೆ ಇವರಿಗೇನೆ ಇದು ಮಣ್ಣು ಅನ್ನೋದು ಮುಖ್ಯನಾ, ಬೇರೆಯವ್ರಿಗೆ ಯಾವುದು ಮುಖ್ಯ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ಈಗ ಒಂದು ಕೂಲಂಕುಷವಾಗಿ ನಮಗೆ ನಾವೇ ಒಂದು ಪ್ರಶ್ನೆಯನ್ನು ಹಾಕೊಂಡು ಯೋಚನೆ ಮಾಡಬೇಕಾದ ಸಮಯ ಬಂದ್ಬಿಟ್ಟಿದೆ ಈಗ. ಸೊ ಹಾಗಾಗಿ ಮಣ್ಣು ಅದು ಗಿಡ ಮರ ಬಳ್ಳಿ ಪಶು ಪಕ್ಷಿ ಸೇರಿದಂತೆ ಸಕಲ ಜೀವರಾಶಿಗಳಿಗೂ ಇದು ಜೀವನಾಧಾರ. ಹಾಗಾಗಿ ಮಣ್ಣು ಬಿಟ್ಟರೆ ನಮಗೆ ಬದುಕಿಲ್ಲ ಅನ್ನೋದು ಈ ಒಂದು ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಪಂಚಭೂತಗಳು ಪಂಚಭೂತಗಳು ಅಂದ ತಕ್ಷಣ ನಮಗೆ ಮೈಂಡಿಗೆ ಬರೋದು ಗಾಳಿ ನೀರು ಅಗ್ನಿ ಆಕಾಶ ಅಂತ ಹೇಳ್ತೀರಿ. ಬಟ್ ಮಣ್ಣು ಬಹಳ ಪ್ರಾಮುಖ್ಯತೆ, ಮಣ್ಣಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಪಂಚಭೂತಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ನಮಗೆ ಮಣ್ಣನ್ನು ಕೊಟ್ಟಿದ್ದಾರೆ. ಈ ಉಳಿದಿರ್ತಕ್ಕಂಥ ನಾಲ್ಕು ಭೂತಗಳು ಸಹ ಮಣ್ಣಿನಿಂದನೇ ಕೇಂದ್ರೀಕೃತವಾಗಿದೆ. ಹಾಗಾಗಿ ಸೊ ಆಗಿನಿಂದನೇ ನಮ್ಮ ಪೂರ್ವಜರು ಮಣ್ಣಿಗೆ ಬಹಳ ಮುಖ್ಯ ಕೊಟ್ಟಿದ್ದಾರೆ. ನೀರು ಮತ್ತು ಗಾಳಿ ಸಂಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಮಣ್ಣಿನಲ್ಲಿರೋದ್ರಿಂದ ಜೀವ ಸೃಷ್ಟಿಗೆ ಮಣ್ಣಿನಲ್ಲಿ ಒಂದು ಪೂರಕವಾದ ವಾತಾವರಣ ಇರೋದ್ರಿಂದ ಅಲ್ಲಿ ಜೀವ ಸೃಷ್ಟಿಯಾಗಿದೆ. ಸೊ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಸ್ಥಿತಿಗಳು ಪೂರಕವಾಗಿರೋದ್ರಿಂದ ಇಲ್ಲಿ ಜೀವನಾಧಾರ ಈ ಮಣ್ಣು. ಹಾಗಾಗಿ ನಾನು ಒಂದು ಜೀವನಾಧಾರ ಈ ಮಣ್ಣು ಅನ್ನೋದಕ್ಕೆ ಬಹಳಷ್ಟು ಒಂದು ಪೂರಕವಾದ ದಾಖಲೆಗಳನ್ನ ನಾವು ಈ ನಿಟ್ಟಿನಲ್ಲಿ ಕೊಡ್ತಾ ಹೋಗ್ಬೋದು. ಅದೇ ರೀತಿ ಈಗ ನಾವು ಒಮ್ಮೆ ನಮ್ಮ ಪ್ರಪಂಚದ ಪರಿಸ್ಥಿತಿಯನ್ನು ಈಗಿನ ಪರಿಸ್ಥಿತಿಯನ್ನು ನಾವು ಸ್ಥಿತಿಗತಿಗಳನ್ನು ತಿಳಿಯುವುದಾದರೆ ಪ್ರತಿ ವರ್ಷ ಜಾಗತಿಕ ಆಹಾರ ಬೇಡಿಕೆ ಜಾಸ್ತಿ ಆಗ್ತಾನೆ ಹೋಗ್ತದೆ. ಸೊ ಅದೇ ರೀತಿ ನಮ್ಮ ಈ ಒಂದು ಪಾಪ್ಯುಲೇಷನ್ ಗ್ಲೋಬಲ್ ಪಾಪ್ಯುಲೇಷನ್ ಅಂತ ನಾವೇನಂತ ನೋಡ್ತಾ ಇದ್ದೀರಿ ಜಾಗತಿಕ ಮಟ್ಟದಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಕೃಷಿ ಭೂಮಿ ಕುಂಠಿತವಾಗ್ತಾ ಇದೆ. ಈ ಕೃಷಿ ಭೂಮಿ ಕುಂಠಿತವಾಗ್ತಾ ಇದೆ, ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಅಥವಾ ಜಾಗತಿಕ ಆಹಾರ ಬೇಡಿಕೆ ಜಾಸ್ತಿ ಆಗಿದೆ, ಯಾವ ರೀತಿ ಸರಿದುಗೊಳಿಸ್ಕೊಬೇಕು ಅನ್ನೋದು ಬಹಳ ಮುಖ್ಯ. ಸೊ ಈಗ ನೋಡಿ ನಾವು ಈಗಿನ ಒಂದು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ, ಇವರಿಗೆ ಆಹಾರದ ಮಟ್ಟ ಅಂದ್ರೆ ಧಾನ್ಯಗಳು ಅವ್ರಿಗೇನ್ ಬೇಕೋ ಮಿನಿಮಮ್ ಬದುಕೋದಕ್ಕೆ ಆ ಒಂದು ಪೂರೈಸಬೇಕು ಅಂತಂದ್ರೆ ನಮ್ಗೆ ಕೃಷಿ ಭೂಮಿ ಈಗಿನ ಒಂದು ಮಟ್ಟಕ್ಕೆ ನಾವು ಅವಲೋಕಿಸಿದ್ರೆ 6-7 million hectares ಅಷ್ಟು ಕೃಷಿ ಭೂಮಿ ವರ್ಷಕ್ಕೆ ಬೇಕಾಗತ್ತೆ. ಬಟ್ ಇದು ಸಾಧ್ಯನಾ? ಇದು ಸಾಧ್ಯನೇ ಇಲ್ಲ. ಸೊ ಇನ್ನ ಅದ ಕಡೆ ಬೇರೆ ರೀತಿಯಾದ ನಾವು ಯೋಚನೆ ಮಾಡೋದಾದ್ರೆ ವರ್ಷದಲ್ಲಿ ನಮ್ಮ ಜಾಗತಿಕ ಮಟ್ಟದಲ್ಲಿ 12 million hectares ಅಷ್ಟು ಒಳ್ಳೆಯ ಭೂಮಿ ಅಂದ್ರೆ ಕೃಷಿ ಭೂಮಿ ಹಾಳಾಗ್ತಾ ಇದೆ. ಸೊ ಇದು ಮತ್ತೆ ನಾವು ಮತ್ತೆ ಮೊದಲಿನ ರೀತಿ ತರಕಾಗ್ತಿಲ್ಲ. ಬಟ್ 6 million hectares ಅಷ್ಟು ಭೂಮಿ ಬೇಕಾಗತ್ತೆ. ಸೊ ನಾವು 6+ ಈ ಒಂದು 12 ಯೋಚನೆ ಮಾಡಿದ್ರೆ 18 million hectares ಅಷ್ಟು ಕೃಷಿ ಭೂಮಿ ಬೇಕಾಗತ್ತೆ. ಸೊ ಇದು ಜಾಗತಿಕ ಮಟ್ಟದಲ್ಲಿ ಸಾಧ್ಯನೇ ಇಲ್ಲ. ಸೊ ನಾವು ಮಾಡಬೇಕಾಗಿರೋದೇನು, ಈಗಿರ್ತಕ್ಕಂಥ ಭೂಮಿಯಲ್ಲಿ ಫಲವತ್ತತೆಯನ್ನು ಮಣ್ಣಿನ ಆರೋಗ್ಯ ಕಡೆ ಗಮನ ಕೊಟ್ಕೊಂಡು ಫಲವತ್ತತೆಯನ್ನು ಉಳಿಸಿಕೊಂಡು ಒಳ್ಳೆ ಪೋಷಕಾಂಶಗಳನ್ನ ಮಣ್ಣಿಗೆ ನಾವು ತೋರಿಸಿಕೊಟ್ಟು ಒಳ್ಳೆ ಗಿಡ ಬೆಳೆಯನ್ನು ಬೆಳೆದು ನಾವು ಸಹ ಸಮೃದ್ಧಿಯನ್ನು ಪಡಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ಸಹ ನೆನೆಸ್ಕೊಳ್ಬೇಕಾಗಿತ್ತು. ಸೊ ಅವರು ಒಂದು ಮಾತನ್ನು ಹೇಳ್ತಾರೆ, ಈ ಭೂಮಿಯ ಮೇಲೆ ಮನುಷ್ಯನ ಅಗತ್ಯವನ್ನು ಪೂರೈಸುವಷ್ಟು ಸಂಪತ್ತಿದೆ, ಆದರೆ ದುರಾಸೆಗಳನ್ನು ಪೂರೈಸ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಬಹಳ ಸೊಗಸಾಗಿ ಹೇಳ್ತಾರೆ. ನಮ್ಮ ದುರಾಸೆಗೆ ಬಲಿಯಾಗುತ್ತಿರುವ ಮಣ್ಣನ್ನು ನಾವು ಸಂರಕ್ಷಿಸಿದ್ರೆ ಅದು ನಮ್ಮನ್ನು ಹೇಗೆ ಸಂರಕ್ಷಿಸುತ್ತದೆ ಅಂತ ಹೇಳ್ಬಿಟ್ಟು ಸಹ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಬನ್ನಿ, ಈ ನಿಟ್ಟಿನಲ್ಲಿ ಮಣ್ಣಿನ ಪ್ರಾಮುಖ್ಯತೆ ಮನುಕುಲದ ಉದ್ಧಾರ ಕುರಿತು ನಾವು ಪ್ರತಿಯೊಬ್ಬರು ರೈತರೇ ಅಲ್ಲ ಪ್ರತಿಯೊಬ್ಬರು ಸಹ ಮಣ್ಣಿನ ಬಗ್ಗೆ ಕುರಿತು ಅರಿವು ಮೂಡಿಸ್ಬೇಕು. ಮಣ್ಣಿನ ಮಹತ್ವ ಏನು, ಮಣ್ಣಿನ ಆರೋಗ್ಯ ಹೆಂಗೆ ಕಾಪಾಡ್ಕೊಬೇಕು ಅನ್ಬೇಕು. ಇಲ್ಲಾಂದ್ರೆ ನಾವು ಮುಂದಿನ ಪೀಳಿಗೆಗೆ ನಾವು ಬಿಟ್ಕೊಡೋದು ಏನೂ ಇರಲ್ಲ. ಸೊ ಮಣ್ಣು ಇಲ್ಲ ಅಂತಂದ್ರೆ ನಮ್ಮ ಜೀವನಾಧಾರ ಇಲ್ಲ. ಸೊ ಹಾಗಾಗಿ ಈ ಮಣ್ಣೇ ಒಂದು ಜೀವನಾಧಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ರೈತ ಕೇಳ ಬಂದವರೆಗೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಮಣ್ಣಿಗೆ ಜೀವ ಐತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ನಮ್ಮ ಎಲ್ಲ ಕೇಳೋಗರಿಗೆ. ಈಗ ಈ ಮಣ್ಣು ಒಂದು ಆರೋಗ್ಯವಾಗಿದೆ ಅಂತ ತಿಳ್ಕೊಳೋದು ಹೆಂಗ್ ಸರ್? ನಾವು ಬಹಳ ಒಳ್ಳೆ ಪ್ರಶ್ನೆ ಸರ್. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಮಣ್ಣಿನಲ್ಲಿ ಸಸ್ಯಗಳ ಉತ್ತಮ ಬೆಳವಣಿಗೆಗೆ ಅವಶ್ಯಕವಾಗಿರುವ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು ಪೂರೈಕೆ ಸಾಮರ್ಥ್ಯವನ್ನು ನಾವು ಮಣ್ಣು ಪರೀಕ್ಷೆಯಿಂದ ಅಳಿಬಹುದು. ಅಂದ್ರೆ ಈ ಭೌತಿಕ, ರಾಸಾಯನಿಕ, ಜೈವಿಕ ಈ ಕ್ರಿಯೆಗಳನ್ನೆಲ್ಲ ನೋಡೋದಕ್ಕೆ ಮಣ್ಣಿನ ಪರೀಕ್ಷೆ ಬಹಳ ಮುಖ್ಯ ಅಂತ ನಾನು ಹೇಳಿದೆ. ಸೊ ಅದನ್ನ ಯಾವ ರೀತಿ ಮಣ್ಣು ಪರೀಕ್ಷೆ ಮಾಡಬೇಕು ಇದು ಬಹಳ ಆಗುತ್ತಲ್ಲ, ಯಾಕಂದ್ರೆ ನಮ್ಮ ಈ ಒಂದು ಬಬ್ಬರ್ ಫಾರ್ಮ್ಗೆ ಸೊ ಬಹಳಷ್ಟು ಜನ ರೈತರು ತಮ್ಮ ಮಣ್ಣಿನ ಮಾದರಿಯನ್ನು ತಗೊಂಡು ಬರ್ತಾ ಇರ್ತಾರೆ. ಸೊ ಮಣ್ಣಿನ ಮಾದರಿಯನ್ನು ತಗೊಂಡು ಬರಬೇಕಾದ್ರೆ ನಾವು ಒಂದು ಮಣ್ಣಿನ ಮಾದರಿ ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಕೆಲವೊಬ್ಬರಿಗೆ ಮ್ಯಾಕ್ಸಿಮಮ್ ನಾವು ಹೇಳ್ಬೇಕಾದ್ರೆ ರೈತ ಬಂದವರಿಗೆ ಅರಿವಿರೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ತಗೊಂಬಂದ್ಬಿಡೋದು ಆಗ್ಬಾರ್ದು, ಯಾಕಂದ್ರೆ ಮಣ್ಣಿಗೆ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ನಾವು ಯಾವ ರೀತಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಮಣ್ಣಿನ ಒಂದು ಮಾದರಿಯನ್ನು ಸಂಗ್ರಹಿಸ್ಕೊಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಮೊದಲಿಗೆ ನಿಮ್ಮ ಒಂದು ಜಮೀನಿನಲ್ಲಿ ಇಳಿಜಾರು ಪ್ರದೇಶವಾಗಿದ್ರೆ ಅದನ್ನ ಸಪರೇಟ್ ಮಾಡ್ಕೊಬೇಕು, ಅಥವಾ ಸಮತಟ್ಟಾದ ಭೂಮಿ ಇದೆಯಾ ಅದನ್ನ ನೋಡ್ಕೊಬೇಕಾಯ್ತು. ಇಳಿಜಾರು ಭೂಮಿಯಲ್ಲೇ ಮಣ್ಣಿನ ಮಾದರಿಯನ್ನು ಸಪರೇಟ್ ಆಗಿ ಮಾಡಬೇಕು, ಸಮತಟ್ಟಾದ ಭೂಮಿಯಲ್ಲೇ ಸಪರೇಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ನಾವೇನ್ ಮಾಡ್ತೀರಿ, ಈಗ ಮಣ್ಣಿನ ಮಾದರಿಯನ್ನು ತಗೊಂಡು ಎಲ್ಲ ಯಾವ್ದಾದ್ರು ಒಂದು ಪ್ರಯೋಗಾಲಯಕ್ಕೆ ಕಳಿಸ್ಬೇಕಂದ್ರೆ ಸಮತಟ್ಟಾದ ಭೂಮಿ ಅಥವಾ ಇಳಿಜಾರು ಭೂಮಿ ಇವೆರಡನ್ನು ಮಿಕ್ಸ್ ಮಾಡಿ ತಂದಾಗ ಬಹಳ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಸಮತಟ್ಟಾದ ಭೂಮಿಯಲ್ಲಿ ನಮಗೆ ಮಣ್ಣು ಕೊಚ್ಚಿ ಹೋಗುವ ಲಕ್ಷಣಗಳು ಬಹಳ ಕಡಿಮೆ ಇರ್ತದೆ. ಇಳಿಜಾರು ಪ್ರದೇಶದಲ್ಲಿ ಮಣ್ಣು ಕೊಚ್ಚಿ ಹೋಗೋದಲ್ಲದಿರ ಪೋಷಕಾಂಶಗಳು ಕೊಚ್ಚಿ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಪೋಷಕಾಂಶಗಳ ಕೊರತೆ ಜಾಸ್ತಿ ಇರುತ್ತೆ, ಸಮತಟ್ಟಾದ ಭೂಮಿಯಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದು ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಅದನ್ನ ಸರಿದೂಡಿಸ್ಕೊಬೇಕಂದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಬೇಕಾದ್ರೆ ಸೊ ಇಳಿಜಾರು ಪ್ರದೇಶ ಯಾವ್ದಿದೆ, ಸಮತಟ್ಟಾದ ಭೂಮಿ ಯಾವ್ದಿದೆ ಅನ್ನೋದನ್ನ ಮೊದಲು ನಾವು ಸಪರೇಟ್ ಮಾಡ್ಕೊಬೇಕು. ಇದು ಇಳಿಜಾರಿಗೆ ಸಂಬಂಧಪಟ್ಟ ವಿಚಾರ ಆಯ್ತು. ಸೊ ಮಣ್ಣಿನಲ್ಲಿ ಇಲ್ಲಿ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡಿದಾಗ ಕೆಲವೊಂದು ಭೂ ಪ್ರದೇಶದಲ್ಲಿ ಕಪ್ಪು ಭೂಮಿನೂ ಬರುತ್ತೆ, ಕೆಂಪು ಭೂಮಿನೂ ಬರುತ್ತೆ. ಸೊ ಈ ಕಪ್ಪು ಭೂಮಿ ಕೆಂಪು ಭೂಮಿ ಬಂದಾಗೂ ನಾವು ಮಿಕ್ಸ್ ಮಾಡಬಾರ್ದು. ಮಣ್ಣಿನ ಮಾದರಿಯನ್ನು ತೆಗೆಯಬೇಕಾದ್ರೆ ಕಪ್ಪು ಭೂಮಿಯನ್ನು ಸಪರೇಟ್ ಆಗಿ ವಿಂಗಡಣೆ ಮಾಡ್ಕೊಬೇಕು, ಕೆಂಪು ಭೂಮಿಯನ್ನು ಸಪರೇಟ್ ಆಗಿ ವಿಂಗಡಣೆ ಮಾಡ್ಕೊಬೇಕು. ಕಪ್ಪು ಭೂಮಿದೆ ಸಪರೇಟ್ ಮಾದರಿಯನ್ನು ನಮ್ಮ ಪ್ರಯೋಗಾಲಯಕ್ಕೆ ಕಳಿಸ್ಬೇಕು, ಕೆಂಪು ಭೂಮಿದು ಸಪರೇಟ್ ಆಗಿ ಮಾದರಿಯನ್ನು ಕಳಿಸ್ಕೊಡ್ಬೇಕು. ಅಥವಾ ಇದು ಒಂದು ಎರಡಾಯ್ತು, ಈಗ ಒಂದು ಇಳಿಜಾರದಾಯ್ತು, ಕಲರ್ ಮೇಲೆ ಆಯ್ತು, ಅಂದ್ರೆ ಒಂದು ಕಪ್ಪು ಭೂಮಿ ಕೆಂಪು ಭೂಮಿ ಆಯ್ತು. ಇನ್ನೊಂದು ನಾವು ನೋಡಕ್ ಹೋದ್ರೆ ಸಮಸ್ಯಾತ್ಮಕ ಮಣ್ಣುಗಳು ಅಂತ ಬರುತ್ತೆ. ಸೊ ಸಮಸ್ಯೆ ಎಲ್ಲಿದೆ ಅಂತ, ನಮಗೆ ಸೌಳ್ ಇದೆಯಾ ಅಥವಾ ಕ್ಷಾರತೆ ಇದೆಯಾ ಮಣ್ಣಿನಲ್ಲಿ ಅನ್ನೋದನ್ನ ನೋಡ್ಕೊಬೇಕಾಗತ್ತೆ. ಅಂದ್ರೆ ಅದನ್ನ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ಭೂಮಿ ಮೇಲೆ, ಅಂದ್ರೆ ಮಣ್ಣಿನ ಮೇಲೆ ಬಿಳಿ ಬಿಳಿಯಾಗಿ ಏನಾದ್ರು ಕಾಣಿಸ್ತಾ ಇದೆಯಾ, ಅಥವಾ ನೀರಾವರಿ ಬಂದು ನೀರು ಕಟ್ಟಿದಾದ್ಮೇಲೆ ಅಥವಾ ನೀರಿನ ಒಂದು ಇದಾದ್ಮೇಲೆ ಎಲ್ಲ ನೀರು ಹಿಂಗಿದಾದ್ಮೇಲೆ ಬಿಳಿ ಬಿಳಿಯಾಗಿ ಏನಾದ್ರು ಮಚ್ಚಗಳ ತರ ಏನಾದ್ರು ಕಾಣ್ತಾ ಇದೆಯಾ, ಅಥವಾ ಸೌಳಾಗಿ ಏನಾದ್ರು ಉಪ್ಪಿನ ತರ ಮೇಲೆ ಎದ್ದೇಳ್ತಾ ಇದೆಯಾ ತಗ್ಗು ಪ್ರದೇಶಗಳಲ್ಲಿ, ಆ ತರ ಪ್ರದೇಶಗಳೇನಾದ್ರು ನಿಮ್ಮಲ್ಲಿ ಇತ್ತು ಅಂತಂದ್ರೆ ಆ ಒಂದು ಭೂಮಿಯಲ್ಲಿ ಸಪರೇಟ್ ಆಗಿ ನೀವು ಮಣ್ಣಿನ ಮಾದರಿಯನ್ನು ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇದನ್ನೆಲ್ಲ ನಕ್ಷಾರಯುತವಾಗಿ ಅಥವಾ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಬೆಳೆ ಏನಾದ್ರು ಕುಂಠಿತವಾಗಿತ್ತು ಅಂತಂದ್ರೆ, ಯಾವ ಪ್ರದೇಶದಲ್ಲಿ ಭೂ ಪ್ರದೇಶದಲ್ಲಿ ನಿಮಗೆ ಕುಂಠಿತವಾಗಿದೆ ಬೆಳೆಗಳಲ್ಲಿ ಅಥವಾ ಬೆಳವಣಿಗೆ ಇಲ್ಲ, ಆ ಒಂದು ಭೂ ಪ್ರದೇಶವನ್ನು ನೀವು ಡಿಮಾರ್ಕೇಟ್ ಮಾಡ್ಕೊಂಡು ಅಥವಾ ಸಪರೇಟ್ ಆಗಿ ಅಲ್ಲಿ ಒಂದು ಮಣ್ಣಿನ ಮಾದರಿಯನ್ನು ಸಪರೇಟ್ ಆಗಿ ತಗೊಂಡು ಪ್ರಯೋಗಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಇದು ಎಲ್ಲೆಲ್ಲಿ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನ ಮಾತ್ರ ಹೇಳಿದೆ. ಈಗ ಮಣ್ಣಿನ ಮಾದರಿ ಯಾವ ರೀತಿ ತೆಗಿಬೇಕು ಅನ್ನೋದು ಬಹಳ ಮುಖ್ಯ. ಸೊ ಮಣ್ಣಿನ ಮಾದರಿಯನ್ನು ತೆಗಿಬೇಕಂದ್ರೆ 1 ಎಕರೆಗೆ 8-10 ಜಾಗದಲ್ಲಿ ಮಣ್ಣಿನ ಮಾದರಿಯನ್ನು ತೆಗಿಬೇಕು ಅಂತ ನಾವು ಹೇಳ್ತೀರಿ. ಸೊ ಇದು ಎಕರೆಗೆ ಆಯಿತು, ಅಥವಾ ಎಕರೆಗೆ 8-10 ಗುಂಡಿ ಮಾತ್ರ ತೆಗೆದ್ರೆ ಸಾಕ ಅನ್ನೋದು ನಮ್ಮ ರೈತರಲ್ಲಿ ಅಥವಾ ನಮ್ಮ ಇದರಲ್ಲಿ ನಮಗೆ ಒಂದು ಕಾಡುವಂಥ ಪ್ರಶ್ನೆ ಇಲ್ಲ. ಅದಕ್ಕಿಂತ ನಾವು ಜಾಸ್ತಿ ರೀತಿಯಾದ ಮಣ್ಣಿನ ಮಾದರಿಯನ್ನು ತೆಗಿಬೇಕು. ಮೊದಲಿಗೆ ನಾವು ಇದನ್ನ ಹೋಗೋದಕ್ಕಿಂತ ಮೊದಲು ನಮ್ಮ ಮಣ್ಣಿನ ಮಾದರಿಯನ್ನು ಯಾವ ರೀತಿ ತೆಗಿಬೇಕು ಅನ್ನೋದನ್ನ ನಾನು ನಿಮಗೆ ವಿವರವಾಗಿ ಹೇಳಲು ಇಚ್ಛೆಪಡ್ತೇನೆ. ಸೊ ಮಣ್ಣಿನ ಮಾದರಿಯನ್ನು ತೆಗಿಬೇಕಾದ್ರೆ ವಿ ಆಕಾರವಾಗಿ ಒಂದು ಗುಂಡಿಯನ್ನು ಮಾಡಬೇಕು. ಗುಂಡಿಯನ್ನು ಮಾಡೋದಕ್ಕೆ ನಾವು ಯೂಶಲಿ ನಮ್ಮಲ್ಲಿ ಇರ್ತಕ್ಕಂಥ ಯಾವುದು ಸಾಮಗ್ರಿಗಳು, ಗುದ್ದಲಿ, ಸಲಕೆ, ಬಟ್ಟೆ ಇವನ್ನೆಲ್ಲ ಇಟ್ಕೊಬೇಕು. ಇದನ್ನೆಲ್ಲ ಗುದ್ದಲಿ ಇವೆಲ್ಲ ನಾವು ಇಟ್ಕೊಬೇಕಾದ್ರೆ ಅದಕ್ಕೆಲ್ಲ ಕಿಲ್ಲು ಬಿರಿದಿರಬಾರ್ದು, ಅದ್ರ ಬಗ್ಗೆ ನಾವು ಗಮನವಹರಿಸ್ಬೇಕು. ಸೊ ಅದನ್ನೆಲ್ಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಳ್ಬೇಕು. ಸೊ ಅದನ್ನ ತಗೊಂಡಿದ್ದಾದ್ಮೇಲೆ ಗುದ್ದಲಿಯನ್ನು ತಗೊಂಡು ಅಥವಾ ಚಣಕೆಯನ್ನು ತಗೊಂಡು ವಿ ಆಕಾರವಾಗಿ ಮಣ್ಣನ್ನು ಕಟ್ ಮಾಡಬೇಕು. ಎಷ್ಟು ಆಳಕ್ಕೆ ಕಟ್ ಮಾಡಬೇಕಂದ್ರೆ 15 ಸೆಂಟಿಮೀಟರ್ನಷ್ಟು ಕಟ್ ಮಾಡಬೇಕು. ನಾನು ಇಲ್ಲಿ 15 ಸೆಂಟಿಮೀಟರ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಹೇಳಿದ್ರೆ ಯಾಕೆ 15 ಸೆಂಟಿಮೀಟರ್ ಅಂತ ಬರ್ಬೋದು. ನಮ್ಮ ಈ ಒಂದು ಗಿಡಗಳ ಒಂದು ಬೇರಿನ ಒಂದು ಬೇರೆಗಳು ಎಲ್ಲರಿಗೂ ಹೋಗಿರುತ್ತೆ 15 ಸೆಂಟಿಮೀಟರ್ ಇಷ್ಟೆಲ್ಲ ಇರ್ತೀವಿ ಅಂದ್ರೆ 15-20 ಸೆಂಟಿಮೀಟರ್ ಅಂತರದಲ್ಲೇ ನಮ್ಮ ಬೇರೆಗಳು ಇರುತ್ತೆ. ಒಂದು ಕೃಷಿ ಬೆಳೆಗಳಲ್ಲಿ ಇಷ್ಟೆಲ್ಲ ಇರುತ್ತೆ. ಇಲ್ಲಿ ಪೋಷಕಾಂಶಗಳು ಗಿಡಕ್ಕೆ ಜಾಸ್ತಿ ದೊರಕುತ್ತೆ. ಅದಲ್ಲದೆ ಇಲ್ಲಿ ನಮಗೆ ಜೀವ ವೈವಿಧ್ಯತೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಹಾಕಿರ್ತಕ್ಕಂಥ ಗೊಬ್ಬರಗಳು ಗಿಡಗಳಿಗೆ ಬೇಕಾದ ರೀತಿಯಲ್ಲಿ ದೊರಕುವ ರೀತಿಯಲ್ಲಿ ಕನ್ವರ್ಟ್ ಆಗಿ ಗಿಡಗಳಿಗೆ ದೊರಕುತ್ತೆ. ಸೊ ಹಾಗಾಗಿ ನಾವು ಈ ಒಂದು ರೈಸೋಸ್ಪಿಯರ್ ಅಂತ ಏನು ಕರಿತೀರಿ, ಈ ರೈಸೋಸ್ಪಿಯರ್ ಡೆಪ್ತಲ್ಲಿ ಮಾತ್ರ ನಾವು ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಾಗತ್ತೆ. ಸೊ ನಾವು ವಿ ಆಕಾರವಾಗಿ ಕಟ್ ಮಾಡಿ ಮಣ್ಣನ್ನು ತೆಗೆದು, ಸೊ ಗೋಡೆ ರೀತಿಯಲ್ಲಿ ಎರಡು ಕಡೆ ನಮಗೆ ಗೋಡೆ ರೀತಿಯದೇ ಬಂದಿರುತ್ತೆ. ಅಲ್ಲಿ 1 ಇಂಚು ಅಂಗಲ ಮೇಲಿಂದ ಗೋಡೆ ರೀತಿಯಲ್ಲಿ ಮೇಲಿಂದ ಕೆಳಗೆವರೆಗೂ ನಾವು ಮಣ್ಣನ್ನು ಸ್ಕ್ರೇಪ್ ಮಾಡ್ತಾ ಬರಬೇಕು. ಅಂದರೆ ಮಣ್ಣನ್ನು ಒಂದು ಚಕ್ಕೆ ಥರ ತೆಗಿತಾ ಬರಬೇಕು, ಅತ್ಕಡೆ ಎರಡೂ ಗೋಡೆ ಕಡೆಯನ್ನು ತೆಗಿತಾ ಬರಬೇಕು. ಆ ತೆಗಿತಾ ಬಂದಿರತಕ್ಕಂಥ ಮಣ್ಣು ಕೆಳಗೆ ಸಂಗ್ರಹ ಆಗಿರುತ್ತೆ. ಆ ಮಣ್ಣನ್ನು ನಾವು ತೆಗೆದುಕೊಂಡು ನೀಟಾಗಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ರೈತರಿಗೆ ಪ್ಲಾಸ್ಟಿಕ್ ಕವರ್ ಸಿಕ್ಕಿಲ್ಲ ಅಂತಂದ್ರೆ ಗೊಬ್ಬರದ ಚೀಲ ಸಿಗುತ್ತೆ. ಗೊಬ್ಬರದ ಚೀಲನ ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು. ಗೊಬ್ಬರದ ಚೀಲನ ಚೆನ್ನಾಗಿ ತೊಳೆದಿರಬೇಕು. ತೊಳೆದು ಅದರಲ್ಲಿ ಯಾವುದೇ ರೀತಿಯಾದ ಗೊಬ್ಬರದ ಅಂಶಗಳು ಇರಬಾರದು. ಸೊ ಅಂತ ಒಂದು ಚೀಲಗಳನ್ನ ಅಥವಾ ನಿಮ್ಗೆ ಸಿಗಲ್ಲ ನ್ಯೂಸ್ ಪೇಪರ್ ಯೂಸ್ ಮಾಡಕ್ ಬೇಡ. ಸೊ ಅಥವಾ ನಿಮ್ಗೆ ಬಟ್ಟೆ ಯಾವ್ದಾದ್ರು ಕಾಟನ್ ಬಟ್ಟೆ ಯಾವ್ದಾದ್ರು ಸಿಕ್ತು ಅಂತಂದ್ರೆ ಆ ಬಟ್ಟೆ ಮೇಲೆ ನೀವು ಅದನ್ನ ಹಾಕೊಳ್ಬಹುದು. ಸೊ ಇದೇ ರೀತಿ ಇಂಥ ಮಾದರಿಗಳನ್ನ 1 ಎಕರೆಗೆ 10 ಭೂ ಪ್ರದೇಶದಲ್ಲಿ ಅಥವಾ 10-15 ಅಥವಾ ನೀವು 20 ಆದ್ರೂ ಹೋಗ್ಬೋದು. ಅಕ್ಯುರೇಸಿ ಇಲ್ಲಿ ನಂಬರ್ ಆಫ್ ಸ್ಯಾಂಪಲ್ ಅಂದ್ರೆ ಈ ತರ ಒಂದು ಗುಂಡಿಗಳನ್ನ ಜಾಸ್ತಿ ತೆಗೆದಷ್ಟು ನಮ್ಗೆ ಮಣ್ಣಲ್ಲಿ ಇರ್ತಕ್ಕಂತ ಎಟ್ರೋಜಿನಿಟಿನ ಕಮ್ಮಿ ಮಾಡ್ತಾ ಬರ್ಬೋದು. ಸೊ ಹಾಗಾಗಿ ಆ ರೀತಿ ಜಾಸ್ತಿ ತಗೊಳ್ಳೋದ್ರಿಂದ ನಮ್ಗೆ ಅಕ್ಯುರೇಸಿ ಜಾಸ್ತಿ ಬರುತ್ತೆ. ಅಂದ್ರೆ ನಿಖರವಾಗಿ ನಿಮ್ಮ ಒಂದು ಭೂ ಪ್ರದೇಶದ ಪೋಷಕಾಂಶಗಳ ವಿವರಣೆಯನ್ನು ಸಂಶ್ಲೇಷಣೆ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ತರ ಮಾಡ್ಕೊಬೋದು. ಸೊ ಇದನ್ನ ಯಾವ ರೀತಿ ತಗೊಂಬೋದು, ಎಲ್ಲಂದ್ರೆ ಅಲ್ಲಿ ತಗೊಂಬೋದ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಈಗ ರೈತರಿಗೆ. ಸೊ ಅದನ್ನ ತೆಗಿಬೇಕಾದ್ರೆ ನಾವೇನ್ ಮಾಡ್ತೀರಿ, ಒಂದು ಝೆಡ್ ಆಕಾರವಾಗಿ ಅಥವಾ ಝಿಗ್ ಝ್ಯಾಗ್ ಮ್ಯಾನರ್ ಅಲ್ಲಿ ಅಂತ ಹೇಳ್ತೀರಿ, ಅಥವಾ ನಾವು ಈ ಹಾವು ಎಣ್ಣೆ ಆಟದಲ್ಲಿ ನಾವು ಅತ್ಕಡೆ ಇತ್ಕಡೆ ಹಿಂಗೆ ಹೋಗ್ತಾ ಇರತ್ತಲ್ಲ ಆ ರೀತಿಯಾದ್ರೂ ನೀವು ತಗೊಳ್ತಾ ಹೋಗ್ಬೋದು. ಸೊ ಈಗ ನಾವು ಒಂದು ಮಣ್ಣಿನ ಮಾದರಿ ಹೆಂಗೆ ತಗೊಬೇಕು, ಎಷ್ಟು ತಗೊಬೇಕು ಅನ್ನೋದು ಈ ಕೇಳ್ಪಟ್ಟಿದ್ದಾಯ್ತು. ಈಗ ಕೆಲವೊಂದು ಒಂದು ಮಣ್ಣಿನ ಮಾದರಿಯನ್ನು ತೆಗಿಬೇಕಾದ್ರೆ ಯಾವ ರೀತಿಯಾದ ಒಂದು ನಾವು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಅಲ್ವಾ. ಮಣ್ಣಿನ ಮಾದರಿ ತೆಗಿಬೇಕಾದ್ರೆ ಬದಗಳ ಪಕ್ಕದಲ್ಲಿ ತೆಗಿಬಾರ್ದು, ಬಹಳ ಮುಖ್ಯ ಇದು. ಯಾಕಂದ್ರೆ ನಾವು ಹೋಗ್ತಾ ಇರ್ತೀರಿ, ನಡ್ಕೊಂಡು ಹೋಗ್ತಾ ಇರ್ತೀರಿ, ಆ ಬದ ಪಕ್ಕದಲ್ಲೇ ಇಲ್ಲೇ ತಗೊಂಡು ತೆಗೆದ್ಬಿಡೋಣ ಮಣ್ಣಿನ ಮಾದರಿ ಅಂತ ಹೇಳ್ಬಿಟ್ಟು ಅಲ್ಲೇ ತೆಗೆದ್ಬಿಡ್ತೀರಿ ಬಹಳ ಸಲ. ಸೊ ಅಲ್ಲಿ ತೆಗಿಬಾರ್ದು. ಯಾಕೆ ತೆಗಿಬಾರ್ದು, ಬಹಳ ಮುಖ್ಯ. ಯಾಕೆಂದ್ರೆ ನಾವು ಅಲ್ಲಿ ಹೇಳ್ಬಿಡ್ತೀರಿ, ವಿಜ್ಞಾನಿಗಳು ಹೇಳ್ಬಿಟ್ರು ಅಲ್ಲಿ ತೆಗಿಬಾರ್ದು ಅಂತ. ಯಾಕೆ ತೆಗಿಬಾರ್ದು ಅನ್ನೋದು ನಮ್ಮ ಒಂದು, ಈಗ ನಮ್ಮ ಮಕ್ಕಳಿದ್ರೇನು ಅಷ್ಟೇ, ಅಲ್ಲಿ ತೆಗಿಬಾರ್ದಪ್ಪ ಹೇಳಿದರೆ ತೆಗಿಬಾರ್ದು ತೆಗಿಬಾರ್ದು ಅಷ್ಟೇ, ಆ ರೀತಿ ಆಗಬಾರ್ದು. ಸೊ ಅದನ್ನ ವೈಜ್ಞಾನಿಕವಾಗಿ ನೋಡೋದಾದ್ರೆ ನಾವು ಬದನ ಏರಿನ ರೈಸ್ ಮಾಡೋದಕ್ಕೆ ಅಥವಾ ಮೇಲೆ ದಿಬ್ಬ ಥರ ಮಾಡೋದಕ್ಕೆ ಏನು ಮಾಡ್ತೀರಿ, ಅಲ್ಲಿರ್ತಕ್ಕಂಥ ಮಣ್ಣಿನ ಒಂದು ತೆಗೆದು ನಾವು ಏರಿನ ಇದು ಮಾಡಿರ್ತೀರಿ. ಅಂದರೆ ಫಲವತ್ತಾದ ಮಣ್ಣು ಮೇಲಿರ್ತಕ್ಕಂಥ ಮೇಲ್ಮಣ್ಣನ್ನು ನಾವು ತೆಗೆದುಬಿಟ್ಟಿರ್ತೀರಿ. ಅಲ್ಲಿ ಕೆಳಮಣ್ಣು ಮಾತ್ರ ಇರುತ್ತೆ, ಕೆಳಮಣ್ಣಲ್ಲಿ ಅಷ್ಟೊಂದು ಪೋಷಕಾಂಶಗಳಿರಲ್ಲ, ಹಾಗಾಗಿ ಅಲ್ಲಿ ತೆಗೆಯೋದು ಬೇಡ ಅಂತೇಳ್ಬಿಟ್ಟು ನಾವು ಹೇಳ್ತೀರಿ. ಅದಲ್ಲದೆ ಮರದ ಕೆಳಗೆ ತೆಗೆಯಬಾರದು. ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಒಂದು ಇದರಲ್ಲಿ ಏನಾದರೂ ನಿಮ್ಮ ಜಮೀನಿನಲ್ಲಿ ಮರ ಇತ್ತು ಅಂದರೆ ಮರದ ಕೆಳಗೆ ನೀವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಯಾಕೆ ಮಣ್ಣಿನ ಮಾದರಿ ತೆಗಿಬಾರ್ದು ಅಂದರೆ, ಅಲ್ಲಿ ಬಿದ್ದಿರ್ತಕ್ಕಂಥ ಎಲೆಗಳಿರ್ಬೋದು ಅಥವಾ ಹೂವು ಇರ್ಬೋದು ಅಥವಾ ಹಣ್ಣಿರ್ಬೋದು ಅಥವಾ ಒಂದು ಬೇರೆ ಕೊಳ್ತ ಬೇರುಗಳಿರ್ಬೋದು, ಇಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೀರಿ, ಅಲ್ಲಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಜಾಸ್ತಿ ಇರುತ್ತೆ, ಅಂದರೆ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಅದು ನಿಮ್ಮ ಒಂದು ಹೊಲಕ್ಕೆ ಅಥವಾ ಭೂ ಪ್ರದೇಶಕ್ಕೆ ಸೀಮಿತವಾಗಿರಲ್ಲ, ಸೊ ಅಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತೆ. ಸೊ ಹಾಗಾಗಿ ಅಂಥ ಕಡೆ ನೀವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಅಥವಾ ನಿಮ್ಮ ಜಮೀನಿನಲ್ಲಿ ಒಂದು ನೀರಾವರಿಗೆ ಅಂತೇಳ್ಬಿಟ್ಟು ನೀರಿನ ಒಂದು ಸಂಗ್ರಹಣೆ ಮಾಡ್ಕೊಳ್ಳೋದಕ್ಕೆ ಒಂದು ಟ್ಯಾಂಕ್ ಅಂತ ಮಾಡ್ಕೊಂಡಿರ್ತೀರಿ, ಚಿಕ್ಕದಾಗಿ ಒಂದು ಇದು ಮಾಡ್ಕೊಂಡಿರ್ತೀರಿ. ಸೊ ಅಲ್ಲಿ ಸೀಪೇಜ್ ಲಾಸ್ ಇರುತ್ತೆ, ಅಂದರೆ ನೀರು ಬಸದು ಬರ್ತಾ ಇರುತ್ತೆ. ಸೊ ಅಂಥ ಜಾಗದಲ್ಲಿ ನೀವು ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಬಾರದು. ಅದಲ್ಲದೆ ಸೊ ಈಗ ನೀವು ಗೊಬ್ಬರ ಹಾಕ್ಬಿಟ್ಟಿರ್ತೀರಿ, ಗೊಬ್ಬರ ಹಾಕಿದ್ಮೇಲೆ ನಾವು ತೊಗೊಂಬೋದಾ ಅಂತ ಕೇಳೋಕ್ಕಂಥ ಪ್ರಶ್ನೆನೂ ಭಾಳ ಸಲಿ ಬರುತ್ತೆ. ಗೊಬ್ಬರ ಹಾಕಿದ್ರೆ ಈಗ ಮಣ್ಣಿನ ಮಾದರಿ ತೆಗಿಬೋದಾ ಅಂತ, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ರಾಸಾಯನಿಕ ಗೊಬ್ಬರ ಆಗಿರ್ಬೋದು. ಸೊ ಇವೆರಡೂ ಗೊಬ್ಬರವನ್ನು ಕೊಟ್ಟಿದ್ದಾದ ಮೇಲೆ ಕನಿಷ್ಠ 3 ತಿಂಗಳ ಕಾಲ ನೀವು ಬಿಡಬೇಕಾಗತ್ತೆ. 3 ತಿಂಗಳ ಕಾಲ ಬಿಟ್ಟಿದ್ದಾದ ಮೇಲೆ ನೀವು ಮಣ್ಣಿನ ಮಾದರಿಯನ್ನು ತೆಗಿಬೋದು. ಸೊ ಅಲ್ಲಿವರೆಗೂ ನೀವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಅಥವಾ ಎಲೆಕ್ಟ್ರಿಕ್ ಪೋಲ್ ಇರುತ್ತೆ ನಿಮ್ಮ ಒಂದು ಇದರಲ್ಲಿ ತೋಟದಲ್ಲಿ, ಎಲೆಕ್ಟ್ರಿಕ್ ಪೋಲ್ಸು ಅಥವಾ ಬೇರೆ ಯಾವುದಾದ್ರು ಒಂದು ಹೈ ಟೆನ್ಷನ್ ಲೈನ್ಸ್ ಏನಾದರೂ ಹೋಗಿತ್ತು ಅಂತಂದರೆ ಅಂಥ ಭೂ ಪ್ರದೇಶದಲ್ಲಿ ನೀವು ಮಣ್ಣಿನ ಮಾದರಿಯನ್ನು ತೆಗಿಬಾರ್ದು. ಅಲ್ಲಿ ಯಾಕೆ ತೆಗಿಬಾರ್ದು ಅಂದರೆ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ಸ್ ತೆಗಿಬೇಕಾದ್ರೆ ಮಣ್ಣಿನ ಆಳ ಮಾಡಿರ್ತಾರೆ, ಕೆಳಮಣ್ಣನ್ನೆಲ್ಲ ಮೇಲೆ ಹಾಕಿರ್ತಾರೆ. ಸೊ ಹಾಗಾಗಿ ಅಂಥ ಒಂದು ಭೂ ಪ್ರದೇಶದಲ್ಲಿ ಅಂದರೆ ನಿಮಗೆ ಫಲವತ್ತಾದ ಮಣ್ಣು ಸಿಗಲ್ಲ, ಅಲ್ಲಿ ಮೇಲ್ಮಣ್ಣು ಭಾಳ ಇದಾಗಿರುತ್ತೆ, ಮಿಕ್ಸ್ ಆಗಿರುತ್ತೆ. ಸೊ ಅಂಥ ಕಡೆ ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬಾರ್ದು. ಸೊ ಅದೇ ರೀತಿ ಈ ಸಾವಯವ ಗೊಬ್ಬರವನ್ನು ಅಲ್ಲಲ್ಲಿ ಒಂದು ಹಾಕೊಂಡಿರ್ತಾರೆ ತೋಟದಲ್ಲಿ ಅಥವಾ ಗದ್ದೆಗಳಲ್ಲಿ ಅಥವಾ ಎಲ್ಲಾದರೂ ಹಾಕೊಂಡಿದ್ದಾಗ ಅಂಥ ಸುತ್ತಮುತ್ತಲಿನ ಭೂ ಪ್ರದೇಶದಲ್ಲಿ ಅಂದರೆ ನಾವು ಇಲ್ಲಿ ನಮ್ಮ ಒಂದು ಲೋಕಲಲ್ಲೇ ತಿಪ್ಪೆ ಕುಂಡಿಗಳ ಥರ ಅಲ್ಲಲ್ಲಿ ಒಂದೊಂದು ಮಾಡ್ಕೊಳ್ತಾ ಇರ್ತೀರಿ, ಅಲ್ಲೂ ಸಹ ನಾವು ಮಣ್ಣಿನ ಮಾದರಿಯನ್ನು ತೊಗೊಂಬರ್ತೀವಿ. ಯಾಕಂದರೆ ಅಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಅದು ನಮ್ಮ ಭೂ ಪ್ರದೇಶದ ಪೋಷಕಾಂಶಗಳಿಗೆ ನಾವು ಸರಿದೂಗಿಸೋಕ್ಕಾಗಲ್ಲ. ಸೊ ಹಾಗಾಗಿ ಇಂಥ ಕಡೆಯೆಲ್ಲ ನಾವು ಮಣ್ಣಿನ ಮಾದರಿಯನ್ನು ತೆಗೆದುಕೊಂಬಾರ್ದು ಅಂತ ಈಗ ಹೇಳ್ತೀನಿ ಅಂತ. ಈಗ ನಾವು ಎಲ್ಲೆಲ್ಲಿ ಮಣ್ಣಿನ ಮಾದರಿಗಳನ್ನು ತಗೊಬೇಕು, ಮಣ್ಣಿನ ಮಾದರಿಯನ್ನು ತಗೊಳ್ಬೇಕಾದ್ರೆ ಗಮನಿಸಬೇಕಾದಂಥ ಅಂಶಗಳು ಯಾವ್ದಾವುದು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಈಗ ತಿಳ್ಕೊಂಡ್ರಿ. ಸರ್, ಈಗ ಮಣ್ಣಿನ ಮಾದರಿನ ಯಾವ ರೀತಿ ಒಂದು ಶೇಖರಣೆ ಮಾಡ್ಬೇಕಂತೆಲ್ಲ ಹೇಳಿದ್ರೆ, ಅದನ್ನ ಶೇಖರಣೆ ಮಾಡಿದ ನಂತರ ಮುಂದಿನ ಹಂತ ಏನ್ ಮಾಡ್ಬೇಕಾಗುತ್ತೆ ನಮ್ಮ ರೈತ ಬಾಂಧವರು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಮಣ್ಣಿನ ಮಾದರಿಗಳನ್ನೆಲ್ಲ ತೆಗೆದಿದ್ದಾದ್ಮೇಲೆ ಈಗಾಗಲೇ ತಿಳಿಸಿರುವಂತೆ ಒಂದು ಕ್ಲೀನ್ ಆಗಿರ್ತಕ್ಕಂಥ ಪಾಲಿ ಬ್ಯಾಗ್ನಲ್ಲಿ ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಎಲ್ಲ ಹರಡ್ಕೊಂಡಿದ್ದೀರಿ. ಸೊ ಈಗ ಈ ಒಂದು ಮಣ್ಣಿನ ಮಾದರಿಗಳು ಅಂದರೆ ಬೇರೆ ಬೇರೆ ಒಂದು ಭೂ ಪ್ರದೇಶದಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಮಣ್ಣಿನ ಮಾದರಿಯಲ್ಲಿ ನಾವು ಅಲ್ಲಿರ್ತಕ್ಕಂಥ ಬೇರುಗಳನ್ನ ಸಪ್ರೇಟ್ ಮಾಡ್ತಾ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಣ್ಣನ್ನ, ಚೆನ್ನಾಗಿ ಮಿಕ್ಸ್ ಮಾಡಿ ಬೇರುಗಳಿರತಕ್ಕಂಥ ಬೇರನ್ನೆಲ್ಲ ತೆಗಿಬೇಕು. ಅಥವಾ ಅಲ್ಲೇನಾದ್ರೂ ನಮ್ಮ ಕಲ್ಲೇನಾದ್ರೂ ಇತ್ತು, ಅಥವಾ ಬೇರೆ ಒಂದು ನರ್ಜ್ ಕಲಸು ಅಥವಾ ದೊಡ್ಡ ದೊಡ್ಡದು ಕಲ್ಲೇನಾದ್ರೂ ಇತ್ತು ಅಂದ್ರೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಬೇಕು. ಸಪ್ರೇಟ್ ಮಾಡಿ ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ವೃತ್ತಾಕಾರದಲ್ಲಿ ನಾವು ಹರಡ್ಬೇಕು ಅದನ್ನ. ವೃತ್ತಾಕಾರದಲ್ಲಿ ಹರಡಿ ಅದನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದಾದ್ಮೇಲೆ ಯಾವುದಾದ್ರೂ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಎರಡು ಭಾಗವನ್ನು ನಾವು ತೆಗೆದುಬಿಡ್ಬೇಕು. ಈ ಎರಡು ಭಾಗ ಇರುತ್ತೆ, ಆ ಎರಡು ಭಾಗನ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಅರಡಿ ಮತ್ತೆ ವೃತ್ತಾಕಾರವಾಗಿ ನಾವು ಅದನ್ನ ಸರಿಸಬೇಕು. ಸರಿಸಿದಾದ ಮೇಲೆ ಮತ್ತೆ ನಾಲ್ಕು ಭಾಗ ಮಾಡಿ, ನಾಲ್ಕು ಭಾಗ ಮಾಡಿ ಮತ್ತೆ ಯಾವುದಾದ್ರೂ ಒಂದೆರಡು ಒಂದು ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಭಾಗಗಳನ್ನ ನೀವು ತೆಗೆದುಬಿಡಿ. ಮತ್ತೆ ಇರತಕ್ಕಂಥ ಭಾಗನ ಇದೇ ರೀತಿ ನೀವು ಕಂಟಿನ್ಯೂಷನ್ ಆಗಿ ಮಾಡ್ತಾ ಹೋಗಿ. ಸೊ ಎಲ್ಲರಿಗೂ ಮಾಡಬೇಕು ಇದು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಸೊ ನಿಮ್ಮ ಮಣ್ಣು ಅರ್ಧ ಕೆ ಜಿ ಆಗುವವರೆಗೂ ನಾವು ಈ ಒಂದು ಕ್ರಮವನ್ನ ನಾವು ಅನುಸರಿಸಬೇಕಾಗತ್ತೆ. ಮಣ್ಣು ಅರ್ಧ ಕೆ ಜಿ ಆಗಿದ ತಕ್ಷಣ ಅದನ್ನ ಕ್ಲೀನ್ ಆಗಿರ್ತಕ್ಕಂಥ ಪಾಲಿಥೀನ್ ಬ್ಯಾಗ್ನಲ್ಲಿ ಅಥವಾ ಒಂದು ಬಟ್ಟೆ ಬ್ಯಾಗ್ನಲ್ಲಿ ಹಾಕಿ ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರು ಅಥವಾ ನೀವು ಯಾವ ಬೆಳೆ ಬೆಳೀತಾ ಇದ್ದೀರಿ ಅಥವಾ ಸಮಸ್ಯಾತ್ಮಕ ಮಣ್ಣಿದ್ರೆ ಸಮಸ್ಯಾತ್ಮಕ ಏನಿತ್ತು ಅನ್ನೋದ್ರ ಬಗ್ಗೆ ನೀವು ಒಂದು ಚೀಟಿಯಲ್ಲಿ ಕ್ಲೀನಾಗಿ ಬರೆದು, ಸಮಸ್ಯೆ ಅಂದರೆ ನಂಗೆ ಸೌಳಿದೆ ಅಥವಾ ನಮಗೆ ಇಲ್ಲಿ ಕ್ಷಾರಯುತವಾಗಿ ಒಂದು ಇದಿದೆ ಅಥವಾ ಈ ಒಂದು ಭೂಪ್ರದೇಶದಲ್ಲಿ ಈ ಒಂದು ಬೆಳೆಯಲ್ಲಿ ಕುಂಠಿತವಾದ ಒಂದು ಬೆಳವಣಿಗೆ ಇದೆ ಅಥವಾ ಯಾವುದಾದ್ರು ನಿಮ್ಗೆ ಏನು ಅನ್ನಿಸ್ತಾ ಇದೆಯೋ, ಏನು ಪ್ರಾಬ್ಲಮ್ ನೀವು ನೋಟಿಸ್ ಮಾಡಿದಿರೋ ರೈತರು ಅದನ್ನು ಒಂದು ಸಮಸ್ಯೆಯನ್ನು ಒಂದು ಚೀಟಿಯನ್ನು ಅಲ್ಲಿ ಬರೆದು ನಿಮ್ಮ ಒಂದು ಸುತ್ತಮುತ್ತಲಿನ ನಿಯರ್ ಬೈ ಇರತಕ್ಕಂಥ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ನೀವು ಅದನ್ನು ತಗೊಂಡೋಗಿ ಕೊಡಬೇಕಾಗತ್ತೆ. ಸೊ ಅಲ್ಲಿ ವಿಶ್ಲೇಷಣೆ ಮಾಡಿದಾದ ಮೇಲೆ ನಿಮಗೆ ಪೋಷಕಾಂಶಗಳು ಯಾವ ರೀತಿ ಇದೆ ನಿಮ್ಮ ಮಣ್ಣಿನಿಂದ ಅನ್ನೋದು ನಿಮಗೆ ವಿವರವಾದ ಒಂದು ದಾಖಲಾತಿ ಸಿಗುತ್ತೆ. ಆ ವಿವರವಾದ ದಾಖಲಾತಿ ಸಿಕ್ಕಿದಾದ ಮೇಲೆ ಆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನೀವು ರಸಗೊಬ್ಬರಗಳನ್ನು ಕೊಟ್ಟಿದ್ದೇ ಆದಲ್ಲಿ ಖಂಡಿತ ಒಳ್ಳೆ ಬೆಳೆಯನ್ನು ಬೆಳೆದು ಆರೋಗ್ಯಕರವಾದ ಒಂದು ಮಣ್ಣಿನ ವಾತಾವರಣವನ್ನು ಕ್ರಿಯೇಟ್ ಮಾಡಿ ನಾವು ಸಹ ಒಳ್ಳೆ ಫಸಲನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ಮೂಲಕ ಹೇಳ್ತೀನಿ. ಸರ್, ಈಗ ಮಣ್ಣಿನ ಪರೀಕ್ಷೆ ನಂತರ ನಮ್ಮ ಭೂಮಿಯಲ್ಲಿ ಏನೇನು ಪೋಷಕಾಂಶಗಳಿದ್ದಾವೆ ಅಂತೆಲ್ಲ ಗೊತ್ತಾಗುತ್ತೆ ಸರ್. ಇಷ್ಟೆಲ್ಲ ಗೊತ್ತಾದಾಗ ನಮ್ಮ ರೈತರಿಗೊಂದು ಪ್ರಶ್ನೆ ಬರುತ್ತೆ, ಯಾವ ಸಮಯದಲ್ಲಿ ಮಣ್ಣಿನ ಮಾದರಿ ತೆಗಿಬೇಕು, ಏನು ಮಳೆಗಾಲದಲ್ಲಿ ತೆಗಿಬೇಕು, ಬೇಸಿಗೆ ಕಾಲದಲ್ಲಿ ತೆಗಿಬೇಕು, ಯಾವ ಸಮಯದಲ್ಲಿ ತೆಗೆದ್ರೆ ಅನುಕೂಲ ಅಂತೀರಾ ಸರ್? ಯೂಶಲಿ ಮಣ್ಣಿನ ಮಾದರಿನ ತೆಗೆಯೋದು ಈ ನಮ್ಮ ಖುಷ್ಕಿ ಜಮೀನಿನಲ್ಲಿ ಈ ಸಮ್ಮರಲ್ಲಿ ಅಂತ ಹೇಳ್ತೀರಿ, ಅಥವಾ ಈ ಒಂದು ಏಪ್ರಿಲ್ ಮೇ ಜೂನ್ ಜೂನ್ವರೆಗೂ ಬೇಡ, ಯಾಕಂದ್ರೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಮೇ ಒಳಗೆ. ಅಂದರೆ ಬೆಳೆ ಇಡುವುದಕ್ಕಿಂತ ಮುಂಚೆ ನಾವು ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗತ್ತೆ. ಸೊ ಹಾಗಾಗಿ ಈಗ ಖುಷ್ಕಿ ಭೂಮಿಯಲ್ಲಿ ಈ ರೀತಿ ಆಯಿತು, ಬೆಳೆ ಇಡೋದಕ್ಕಿಂತ ಮುಂಚೆ ನಾವು ಮಣ್ಣಿನ ಮಾದರಿಯನ್ನು ತೆಗೆದ್ರಿ. ಈಗ ತೋಟಗಾರಿಕಾ ಬೆಳೆಗಳಲ್ಲಿ ಯಾವ ರೀತಿ ಮಾಡಬೇಕು ಅಥವಾ ನೀರಾವರಿ ಜಮೀನಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ಸಮಸ್ಯೆ ಬರುತ್ತೆ. ಸೊ ಆಗ ಬಂದಾಗ ಏನು ಮಾಡಬೇಕು, ಈಗ ತೋಟಗಾರಿಕಾ ಬೆಳೆಯಲ್ಲಿ ಆಲ್ರೆಡಿ ನಮಗೆ ಬೆಳೆ ಇರುತ್ತೆ. ಸೊ ಇಂಥ ಬೆಳೆಯಲ್ಲಿ ಈಗ ಅಲ್ಲಿ ಏನು ಮಾಡಬೇಕು ಅಂತಂದರೆ ಸಾಲುಗಳಲ್ಲೇ ತಗೊಳ್ಬಾರ್ದು ಮಣ್ಣನ್ನು, ಸಾಲುಗಳ ಮಧ್ಯದಲ್ಲಿ ಅಥವಾ ಸೊ ಈಗ ನಮ್ದು ಯಾವ್ದಾದ್ರು ಒಂದು ತೋಟಗಾರಿಕೆ ಬೆಳೆ ತಂದ್ಕೊಳ್ಳಿ, ದಾಳಿಂಬೆ ತಂದ್ಕೊಳ್ಳಿ, ಅಥವಾ ನಮಗೆ ಈಗ ಅಡಿಕೆ ಇತ್ತು ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿಂದ ಮೇನ್ ಕಾಂಡದಿಂದ ಒಂದು ಮೀಟರು ಅಥವಾ ಅರ್ಧ ಮೀಟರು ಅದನ್ನ ನೋಡ್ಕೊಬೇಕು. ಅದರದ್ದು ಏಜ್ ಆಫ್ ದ ಪ್ಲಾಂಟ್ ಅಂದರೆ ಅದು ಎಷ್ಟು ವರ್ಷದ ಗಿಡ, ಎಷ್ಟು ವರ್ಷದ ಪ್ಲಾಂಟೇಷನ್ ಅಂತ ನೋಡಿಕೊಂಡು ಒಂದು ಮೀಟ್ರು ಅಥವಾ ಅರ್ಧ ಮೀಟ್ರು ಡಿಸ್ಟೆನ್ಸ್ ಕೊಟ್ಕೊಂಡು ಅಲ್ಲಿ ನಾವು ಮಣ್ಣಿನ ಮಾದರಿಯನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ನಾವು ಭಾಳ ಗಮನದಲ್ಲಿ ಇಟ್ಕೊಳ್ಬೇಕಾದ ವಿಚಾರ. ಸೊ ಈ ಮಣ್ಣಿನಲ್ಲಿ ಈಗ ನಾವು ಮಣ್ಣು, ನಾನು ಆಗಲೇ ಹೇಳಿದೆ ಮಣ್ಣಿನಲ್ಲಿ ತೇವ ಇತ್ತು ಅಂದ್ಕೊಳ್ಳಿ, ಮಣ್ಣಿನಲ್ಲಿ ತೇವ ಇತ್ತು ಅಂದಾಗ ನೀವು ತೇವನ ಆರೋವರೆಗೂ ನೆರಳಿನಲ್ಲಿ ಒಣಗಿಸ್ಬೇಕು. ನೆರಳಿನಲ್ಲಿ ಒಣಗಿಸಿ ನೀವು ಪ್ರಯೋಗಾಲಯಕ್ಕೆ ತಗೊಂಬಂದು ಕೊಡಬೇಕಾಗತ್ತೆ. ನೆರಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಬಿಸಿಲಿನಾದರೂ ನೀವು ಒಣಗಿಸಿದ್ದೆ ಆದಲ್ಲಿ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬಿಸಿಲಿನ ತಾಪಮಾನಕ್ಕೆ ಆವಿಯಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮಣ್ಣನ್ನು ತೇವ ಇದ್ದರೆ ಮಣ್ಣು ದಯವಿಟ್ಟು ನೀವು ನೆರಳಿನಲ್ಲಿ ಒಣಗಿಸಿ ಅದನ್ನು ಪ್ರಯೋಗಾಲಯಕ್ಕೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಖುಷ್ಕಿ ಜಮೀನಿರೋರು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಂತ ಹೇಳಿದ್ರಿ, ಈ ನೀರಾವರಿ ಜಮೀನು ಇರ್ತಕ್ಕಂಥವ್ರು ಮಣ್ಣಿನ ಪರೀಕ್ಷೆ ಜೊತೆಗೆ ನೀರಿನ ಪರೀಕ್ಷೆ ಮಾಡಿಸಿದರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ ಸರ್? ಹೌದು, ನೀರು ಭಾಳ ಮುಖ್ಯ. ಈಗ ನಮಗೆ ಡ್ರಿಪ್ ಇರಿಗೇಷನ್ಗೆ ಪ್ರತಿಯೊಬ್ಬರಿಗೂ ನೀರಿನ ಒಂದು ವಿಶ್ಲೇಷಣೆದು ರಿಪೋರ್ಟ್ ಕೇಳೇ ಕೇಳ್ತಾರೆ. ಸೊ ಹಾಗಾಗಿ ನೀರು ಭಾಳ ಮುಖ್ಯ, ಯಾಕಂದರೆ ನೀರಿನಲ್ಲಿ ಸೌಳಂಶ ಜಾಸ್ತಿ ಇತ್ತು ಅಂದರೆ ಡ್ರಿಪ್ದೆಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಫಿಲ್ಟರ್ಸ್ ಹಾಕ್ಬೇಕಾಗತ್ತೆ, ನೀರಿನ ಒಂದು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀರು ಭಾಳ ಮುಖ್ಯ. ಈ ನೀರಿನ ಒಂದು ಪರೀಕ್ಷೆಯನ್ನು ಸಹ ಮಾಡಿಸ್ಬೇಕಾಗತ್ತೆ ರೈತರು. ನಿಮ್ಮ ಒಂದು ಕೃಷಿಗೆ ಯೂಸ್ ಮಾಡಿರ್ತಕ್ಕಂಥ ನೀರು ಸೌಳಾಗಿದ್ದರೆ ಸೊ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಬೋರ್ವೆಲ್ನ ನೀವು ಆನ್ ಮಾಡಿ, ಆನ್ ಮಾಡಿದಾದಮೇಲೆ 20-30 ನಿಮಿಷ ನೀರು ಹರಿದಾದ್ಮೇಲೆ, ಅಂದರೆ ಬೋರ್ವೆಲ್ಲಿಂದ ಬಂದಾದ್ಮೇಲೆ ನೀವೊಂದು ಕ್ಲೀನಾಗಿರ್ತಕ್ಕಂಥ ಒಂದು 1/2 ಲೀಟರ್ ಬಾಟ್ಲಲ್ಲಿ ನೀರನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ನೀರನ್ನು ಕಲೆಕ್ಟ್ ಮಾಡಿಕೊಂಡು ವಿತಿನ್ 24 ಅವರ್ಸ್ ಒಳಗೆ ನೀವು ತಂದುಕೊಟ್ರೆ ಒಳ್ಳೆಯದು, ಯಾಕಂದರೆ ಮತ್ತೆ ಎಲ್ಲ ಫಂಗಸ್ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ನೀರು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ವಿತಿನ್ 24 ಅವರ್ಸ್ ಒಳಗೆ ನಿಯರ್ ಬೈ ನಿಮಗೆ ಎಲ್ಲಿ ಒಂದು ಪ್ರಯೋಗಾಲಯ ಇದೆಯೋ ಅಲ್ಲಿ ಪ್ರಯೋಗಾಲಯಕ್ಕೆ ನೀವು ದಯವಿಟ್ಟು ತಂದ್ಕೊಳ್ಳಿ, ಇಲ್ಲ ಅಥವಾ ನಮ್ಮ ಬಬ್ಬರ್ ಫಾರಮ್ಗೆ ನೀವು ತಂದುಕೊಟ್ಟನ್ನು ಸಹ ನಾವು ಅದನ್ನು ವಿಶ್ಲೇಷಣೆ ಮಾಡಿ. ಸೊ ನೀರಿನಲ್ಲಿರ್ತಕ್ಕಂಥ ಕರುವ ಲವಣಾಂಶಗಳು ಎಷ್ಟಿದೆ, ಸೋಡಿಯಂ ಏನಿದೆ, ಸೋಡಿಯಂ ವಿನಿಮಯ ಎಷ್ಟಿದೆ ಏನೋ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು, ಅಥವಾ ಆ ನೀರು ಕೃಷಿಗೆ ಯೋಗ್ಯನ ಯೋಗ್ಯ ಅಲ್ವಾ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಬೋದು. ಸೊ ಹಾಗಾಗಿ ಮಣ್ಣು ನೀರು ಎರಡು ಒಂದು ಎರಡು ಕಣ್ಣಿದ್ದಂಗೆನೆ. ಸೊ ಇವೆರಡು ಕಣ್ಣಿದ್ರೆ ನಿಜವಾಗ್ಲೂ ನಾವು ಪ್ರಪಂಚ ನೋಡ್ಬೋದು, ಅದೇ ರೀತಿ ನಾವು ಸಹ ಆರೋಗ್ಯವಾಗಿರ್ಬೋದು. ಆರೋಗ್ಯಯುತವಾದ ಮಣ್ಣು, ಆರೋಗ್ಯಯುತವಾದ ನೀರು, ಆರೋಗ್ಯಯುತವಾದ ಜೀವ. ಸರ್, ಸಾಕಷ್ಟು ಜನ ರೈತರು ಇತ್ತೀಚೆಗೆ ನಮ್ಮ ಮಣ್ಣು ಫಲವತ್ತತೆನ ಕಳ್ಕೊಳ್ತಾ ಇದೆ ಅಂತೆಲ್ಲ, ಹೆಚ್ಚೆಚ್ಚು ಈಗ ಸಾವಯವ ಕೃಷಿಗೆ ನಾವು ಒತ್ತು ಕೊಡಬೇಕು, ಸಾವಯವ ಕೃಷಿಗೆ ಬರುವಂಥ ಅನಿವಾರ್ಯತೆ ಇದೆ, ಇಷ್ಟು ವರ್ಷಗಳಿಂದ ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ರಾಸಾಯನಿಕ ಕ್ರಿಮಿನಾಶಕಗಳನ್ನು ಬಳಸಿ ನಮ್ಮ ಭೂಮಿಯ ಆರೋಗ್ಯನ ಹಾಳು ಮಾಡಿದ್ವಿ, ಹಂಗಾಗ್ಬಿಟ್ಟು ನಾವು ಈ ಸಾವಯವ ಕೃಷಿಗೆ ಬರುವಂಥ ಅನಿವಾರ್ಯತೆ ಇದೆ ಅಂತೆಲ್ಲ ಹೇಳ್ತಿರ್ತಾರೆ. ನಾವು ಹೆಚ್ಚೆಚ್ಚು ಈ ರಾಸಾಯನಿಕ ಗೊಬ್ಬರನ ಕೊಡೋದ್ರಿಂದ ಮತ್ತು ಹೆಚ್ಚೆಚ್ಚು ಈ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡೋದ್ರಿಂದ ಯಾವ ರೀತಿ ಅನಾನುಕೂಲ ಆಗುತ್ತೆ ಅಂತೀರಾ ಸರ್? ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ನಾನು ಆಗಲೇ ಹೇಳಿದೆ, ಸೊ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಕ್ರಿಯೆಗಳು, ಸೊ ಇವೆಲ್ಲ ಜೈವಿಕ ಕ್ರಿಯೆಗಳು ಬಹಳ ಮುಖ್ಯ. ಜೈವಿಕ ಕ್ರಿಯೆಗಳಂದರೆ ಭೂಮಿ ಒಂದು ಜೀವ ಇರತಕ್ಕಂಥ ವಸ್ತು, ನಾವು ನಿರ್ಜೀವ ಅಲ್ಲ. ಹಾಗಾಗಿ ಈ ಒಂದು ಯಾವುದೇ ಒಂದು ಕ್ರಿಯೆ ನಡಿಬೇಕಂದ್ರೂ ಜೈವಿಕವಾಗಿ ನಮಗೆ ಬೇಕಾಗುತ್ತೆ. ಈಗ ನಾವು ಗೊಬ್ಬರ ಹಾಕ್ಬಿಡ್ತೀವಿ, ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ನಾವು ಕೊಟ್ಟಿಗೆ ಗೊಬ್ಬರ ಇರ್ಬೋದು. ಸೊ ನಾವು ಹಾಕಿದಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ದೊರಕಬೇಕು ಅಂದರೆ ಈ ಸೂಕ್ಷ್ಮ ಜೀವಿಗಳು ಭಾಳ ಮುಖ್ಯ. ಈ ಸೂಕ್ಷ್ಮ ಜೀವಿಗಳ ಆರೋಗ್ಯನೂ ಅಷ್ಟೇ ಭಾಳ ಮುಖ್ಯ. ಸೊ ನಾವು ಈಗ ಹಾಕ್ತಕ್ಕಂಥ ರಸಗೊಬ್ಬರಗಳು ಜಾಸ್ತಿ ಆದರೆ ಏನಾಗುತ್ತೆ, ಸೊ ಮಣ್ಣಿನಲ್ಲಿ ಒಂದು ಕ್ಷಾರತೆ ಜಾಸ್ತಿ ಆಗ್ಬೋದು ಅಥವಾ ಉಳಿ ಮಣ್ಣು ಆಗ್ಬೋದು. ಉಳಿ ಮಣ್ಣು ಅಥವಾ ಕ್ಷಾರ ಮಣ್ಣು ಏನಾದರೂ ಆಯ್ತು ಅಂದರೆ ಮಣ್ಣಿನ ರಸಸಾರದಲ್ಲಿ ಏರುಪೇರು, ಅಂದರೆ ಮಣ್ಣಿನ ರಸಸಾರ ಕಡಿಮೆ ಆದರೆ ನಮಗೆ ಅಸಿಡಿಟಿ ಆಗುತ್ತೆ, ಮಣ್ಣಿನ ರಸಸಾರ ಜಾಸ್ತಿ ಆದರೆ ಕ್ಷಾರ ಮಣ್ಣು ಆಗುತ್ತೆ, ಅಂದರೆ ಉಳಿ ಮಣ್ಣು ಕ್ಷಾರ ಮಣ್ಣು. ಈ ಉಳಿ ಮಣ್ಣು ಕ್ಷಾರ ಮಣ್ಣು ಆಗೋದ್ರಿಂದ ಪೋಷಕಾಂಶಗಳು ಅಂದರೆ ಗಿಡಕ್ಕೆ 17 ಪೋಷಕಾಂಶಗಳು ಬೇಕೇ ಬೇಕು. ಈ 17 ಪೋಷಕಾಂಶಗಳು ದೊರಕೋದೇವಾಗ ಮಣ್ಣಿನ ರಸಸಾರ 6.5-7.5 ಇರಿದ್ರೆ ಮಾತ್ರ. ಸೊ ಇದರಲ್ಲಿ ಈ ರಸಸಾರದಲ್ಲಿ ಏನಾದರೂ ವೇರಿಯೇಷನ್ಸ್ ಆಯಿತು ಅಂದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಗಿಡಕ್ಕೆ ದೊರಕುವುದೇ ಇಲ್ಲ. ಸೊ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಮಣ್ಣಿನ ಆರೋಗ್ಯನ ನಾವು ಏನಾದರೂ ಮೇಂಟೈನ್ ಮಾಡಬೇಕು ಅಂದರೆ ಉಳಿಸ್ಕೊಳ್ಬೇಕು ಅಂತಂದರೆ ನಾವು ಕೊಟ್ಟಿಗೆ ಗೊಬ್ಬರಗಳನ್ನ ಜಾಸ್ತಿ ಕೊಡಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಎಲ್ಲ ಪ್ರತಿಯೊಂದು ಅಗ್ರಿಕಲ್ಚರಲ್ಲಿ ನಾವು ಕೊಟ್ಟಿಗೆ ಗೊಬ್ಬರದಿಂದನೇ ಎಲ್ಲ ಮಾಡ್ತೀರಿ, ಆರ್ಗ್ಯಾನಿಕ್ ಫಾರ್ಮಿಂಗೇ ಮಾಡ್ತೀರಿ ಅಂತ ಹೇಳಿದ್ರೆ ನಾವು ತಪ್ಪಾಗುತ್ತೆ. ಸೊ ಹಾಗಾಗಿ ಸೊ ಜಾಸ್ತಿ ಮ್ಯಾಕ್ಸಿಮಮ್ ನಮ್ಮಲ್ಲಿ ಏನಿದೆಯೋ ಅದನ್ನ ಜೀವಾಮೃತ ಕೊಡೋದ್ರಿಂದ ಇರ್ಬೋದು, ಆಸರೆಲೆ ಗೊಬ್ಬರಗಳನ್ನ ಕೊಡೋದ್ರಿಂದ ಇರ್ಬೋದು, ಅಥವಾ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಡೋದ್ರಿಂದ ಇರ್ಬೋದು, ನಮ್ಮ ಮಣ್ಣಿನ ಆರೋಗ್ಯ ಸಾಕಷ್ಟು ಈ ಒಂದು ನಮ್ಮಲ್ಲೇ ದೊರೆಯತಕ್ಕಂಥ ಒಂದು ಇದನ್ನು ನಾವು ಕೊಟ್ಟು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಇಲ್ಲಾಂದರೆ ಮುಂದಿನ ಪೀಳಿಗೆಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ನಾವು ಏನು ಕೊಟ್ಟು ಹೋಗೋಕ್ಕಾಗಲ್ಲ, ನಮಗೆ ನಮ್ಮ ಒಂದು ಇದಕ್ಕೇ ನಮ್ಮ ಪೀಳಿಗೆಗೇ ಮಣ್ಣು ಮಣ್ಣಾಗಿ ಹೋಗ್ಬಿಡುತ್ತೆ. ಅದು ಒಂದು ಜೀವ ಇರತಕ್ಕಂಥ ವಸ್ತು, ಮುಂದೇನು ಬಾಳಿ ಬದುಕಂಥ ನಮ್ಮ ಮಕ್ಕಳಿಗೆ ಇನ್ನೊಬ್ಬರಿಗೆ ನಾವೆಲ್ಲ ಬಿಟ್ಟೋಗ್ಬೇಕು. ಮಣ್ಣು ಫಲವತ್ತಾದ ಮಣ್ಣು ಕೊಟ್ಟರೆ ಅವರು ಸಹ ಆರಾಮಾಗಿ ಇರ್ತಾರೆ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನೀವು ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ ಇತ್ತೀಚೆಗೆ ಕೃಷಿ ಭೂಮಿ ಕುಂಠಿತ ಆಗ್ತಾ ಇದೆ ಅಂತ, ಅಂದರೆ ಈ ನಗರೀಕರಣ ಮತ್ತು ಈ ಕೈಗಾರಿಕೀಕರಣ ಇದೆಲ್ಲ ಹೆಚ್ಚಾಗೋದ್ರಿಂದ ನಮ್ಮ ಕೃಷಿ ಭೂಮಿ ಕುಂಠಿತ ಆಗ್ತಾ ಇದೆ, ಮುಂದೆ ಯಾವ ರೀತಿ ಅನಾನುಕೂಲಗಳನ್ನ ಎದುರಿಸಬೇಕಾಗುತ್ತೆ ನಮ್ಮ ಕೃಷಿಕರಾಗಿರ್ಬೋದು ಜನರಾಗಿರ್ಬೋದು ಅಂತೀರ? ಬಹಳ ಒಳ್ಳೆಯ ಪ್ರಶ್ನೆ. ಇಲ್ಲಿ ಮಣ್ಣಿನ ಸವಕಳಿ, ನೀವು ಹೇಳಿದಾಗೆ ಅರ್ಬನೈಸೇಷನ್ನು, ಸಲಿನೈಸೇಷನ್ನು ಅಂದರೆ ಕ್ಷಾರಯುತ ಮಣ್ಣು, ಸೌಳು, ಸೊ ಇದು ಪ್ರಪಂಚದಲ್ಲಿ ಜಾಸ್ತಿ ಆಗ್ತಾನೆ ಬರ್ತದೆ. ನಾವು ಭೂಮಿಗಳಲ್ಲಿ ನೋಡ್ಬೇಕಾದ್ರೆ ಮಣ್ಣಿನ ಆರೋಗ್ಯ ಹಾಳಾಗಿ ಹೋಗ್ತಾ ಇದೆ. ಸೊ ಮಣ್ಣಿನ ಆರೋಗ್ಯ ಹಾಳಾಗ್ತಾ ಇದೆ, ಬಟ್ ಇರ್ತಕ್ಕಂಥ ಮಣ್ಣನ್ನು ನಾವು ಯೂಸ್ ಮಾಡ್ಕೊಳ್ಬೇಕು ಮುಂದಿನ ಪೀಳಿಗೆಗೆ ಬಿಡಬೇಕು ಅಂದರೆ ನಾನು ಆಗಲೇ ಹೇಳ್ದಂಗೆ ಅದೊಂದೇ ನಮ್ಮಲ್ಲಿರ್ತಕ್ಕಂಥ ಒಂದು ದಾರಿ, ಅದು ಆರ್ಗ್ಯಾನಿಕ್ ಅಗ್ರಿಕಲ್ಚರು ಪ್ಲಸ್ ಇನ್ಆರ್ಗ್ಯಾನಿಕ್ ಅಂದರೆ ಒಂದು ಜೈವಿಕ ರಸಗೊಬ್ಬರಗಳನ್ನ ಯೂಸ್ ಮಾಡೋದು ಅಥವಾ ನಾವು ಈಗ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ಮಿತವಾಗಿ ಬಳಸಬೇಕು. ಅಂದರೆ ಜಾಸ್ತಿ ಅತಿ ಆದರೆ ಯಾವುದು ಎಲ್ಲ ನಮಗೆ ಒಂದು ವಿಷ ಆಗುತ್ತೆ. ಸೊ ಮಿತವಾಗಿ ಬಳಸಿ ಮಣ್ಣಿನ ಆರೋಗ್ಯ, ಯಾಕಂದರೆ ಮಣ್ಣಿನಲ್ಲೂ ಕೂಡ ಜೀವಗಳಿದೆ. ನಾನು ಆಗಲೇ ಹೇಳ್ತಾ ಇದ್ದೆ ನಾವು ಈಗ ಪ್ರಪಂಚಾದ್ಯಂತ ನೋಡಿದ್ರೆ ಬಯೋಡೈವರ್ಸಿಟಿ ಅಂತ ಜೀವ ವೈವಿಧ್ಯತೆ ಅಂತ ನಾವು ಏನು ಕರಿತೀರಿ, ಜೀವ ವೈವಿಧ್ಯತೆ 1/4 ಅಂದರೆ ಕಾಲು ಭಾಗದಷ್ಟು ಜೀವ ವೈವಿಧ್ಯತೆ ನಮ್ಮ ಮಣ್ಣಿನಲ್ಲಿದೆ. ನಾವು ಈಗ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಬಯೋಡೈವರ್ಸಿಟಿ ಅಂದರೆ ವರ್ಲ್ಡ್ ಬಯೋಡೈವರ್ಸಿಟಿಯಲ್ಲಿ 1/4 ಭಾಗ ಬಯೋಡೈವರ್ಸಿಟಿ ನಮ್ಮ ಮಣ್ಣಿನಲ್ಲಿದೆ. ಸೊ ಹಾಗಾಗಿ ಆ ಬಯೋಡೈವರ್ಸಿಟಿ, ಆ ಜೀವ ವೈವಿಧ್ಯತೆನ ಉಳಿಸ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಅದನ್ನ ಉಳಿಸ್ಕೊಂಡ್ರೆ ನಾವು ಮುಂದೆ ನಾವು ಇದು ಮಾಡಬೇಕಾಗತ್ತೆ. ಇದು ಪ್ರತಿಯೊಬ್ಬರ ಜವಾಬ್ದಾರಿ, ಬರೀ ರೈತ ಮಹಿಳೆ ರೈತರಿಂದಲ್ಲ. ಸೊ ನನ್ನ ನಿನ್ನ ಎಲ್ಲ ಕೇಳುಗರ, ಎಲ್ಲ ರೈತ ಬಾಂಧವರು ಎಲ್ಲರಿಗೂ ಸಹ ಇದು ಅನ್ವಯಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಇದು ಮಾಡಿಕೊಂಡ್ರೆ ಖಂಡಿತವಾಗಿ, ಯಾಕಂದರೆ ನಾವು ಈಗ ಅರ್ಬನೈಸೇಷನ್ನ ನಾವು ಇಳಿಸೋಕ್ಕಾಗಲ್ಲ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾನೇ ಇದೆ. ಸೊ ಇರ್ತಕ್ಕಂಥ ಭೂಮಿಯಲ್ಲಿ ಬೆರಳೆಣಿಕೆಯಷ್ಟು ಇರ್ತಕ್ಕಂಥ, ಮೊದಲಾದರೆ ನಮಗೆ ಪರ್ ಕ್ಯಾಪಿಟ ಅವೈಲಬಿಲಿಟಿ ಆಫ್ ದ ಲ್ಯಾಂಡ್ ಜಾಸ್ತಿ ಇರ್ತಾ ಇತ್ತು, ಬಟ್ ಈಗ ಪರ್ ಕ್ಯಾಪಿಟ ಭಾಳ ಕಡಿಮೆ ಆಗ್ತಾ ಇದೆ. ಸೊ ಹಾಗಾಗಿ ಇರ್ತಕ್ಕಂಥ ಭೂಮಿನ ನಾವು ನಶಿಸಿ ಹೋಗೋದಂತೆ, ಹಾಳಾಗದಂತೆ ನಾವು ಒಂದು ಕೃಷಿಯನ್ನು ಮಾಡ್ಕೊಳ್ತಾ ಇರಬೇಕು. ಸರ್, ಈ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರು ಕೇಂದ್ರಕ್ಕಾದರೂ ಬರ್ಬೋದು. ಸಮಸ್ಯಾತ್ಮಕ ಮಣ್ಣುಗಳು ಅಥವಾ ಯಾವ ರೀತಿ ಮಣ್ಣಿನ ಆರೋಗ್ಯ ಕುರಿತು ಏನಾದರೂ ಮಾಹಿತಿ ಬೇಕಂದರೆ ನಮ್ಮ ಬಬ್ಬೂರು ಫಾರಂ ಬರ್ಬೋದು, ಅಥವಾ ನನ್ನ ಒಂದು ಮೊಬೈಲ್ ಸಂಖ್ಯೆ 8217159026 ಸಂಪರ್ಕಿಸಬಹುದು. ರೈತ ಬಾಂಧವರೇ, ಈ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರೈತ ಬಾಂಧವರು ರವಿತ್ ಕುಮಾರ್ ಸರ್ನ ಸಂಪರ್ಕ ಮಾಡಬೇಕಂದ್ರೆ ಅವರ ಫೋನ್ ಸಂಖ್ಯೆ 8217590263. ಬಹಳ ಸಂತೋಷ ಸರ್, ಇದುವರೆಗೂ ಈ ಜೀವನಾಧಾರ ಮಣ್ಣು, ಈ ಮಣ್ಣಿನ ಆರೋಗ್ಯದ ಬಗ್ಗೆ ಇದನ್ನ ಕಾಪಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲ ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. ಇದುವರೆಗೂ ಜೀವನಾಧಾರ ಮಣ್ಣು ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಡಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್? 9178 ತೂದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 9178 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತಿರಿ. ಇದೊಂದು ಪ್ರಕಟಣೆ. ಚಿತ್ರದುರ್ಗ ನಗರದ ಎಪಿಎಂಸಿ ಆವರಣದ ಕೃಷಿ ತಂತ್ರಜ್ಞರ ಸಂಸ್ಥೆಯಲ್ಲಿ May 31 ಮತ್ತು June 1 2023-24 ಸಾಲಿನ ಕೃಷಿ ಕೋಟಾದಡಿ ಕೃಷಿ ಹಾಗೂ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಿಗೆ ಸ್ನಾತಕ ಪದವಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೆ ಕೃಷಿ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಆಲಿಸೋಣ. ಓ